ಇನ್ನೊಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಬೋದಲ್ಲ ಅಂತ ದಯಮಾಡಿ ನಿಮ್ಮ ದೂರವಾಣಿ ಸಂಖ್ಯೆ ನಮ್ಮ ಕನ್ನಡದಲ್ಲಿ ಹೇಳಿ. ನನ್ನ ದೂರವಾಣಿ ಸಂಖ್ಯೆ 9704060700. ಮತ್ತೊಮ್ಮೆ ಹೇಳ್ತೀನಿ, 9704060700. ಇನ್ನೊಂದು ಸರಿ ಹೇಳ, 9704060700. ಬಹಳ ಸಂತೋಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಜೀವನದ ಅನುಭವವನ್ನು ಕಷ್ಟ ಸುಖವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಸಿಂಹಾದ್ರಿ ಎಸ್ಟೇಟ್ ಅಂತ ನೀವು ಇಟ್ಟಿರುವಂಥ ಹೆಸರು ಹೆಸರಿಗೆ ತಕ್ಕ ಹಾಗೆ ಎಲ್ಲ ರೀತಿಯ ಒಂದು ಅಭಿವೃದ್ಧಿ ಬೆಳವಣಿಗೆ ಅಲ್ಲಾಗಲಿ, ಇನ್ನಷ್ಟು ಜನರಿಗೆ ಅದು